ಕಿವಿಗಳು ಸಾರ್ಥಕವೆನಿಸಲು ಚಲು ಕರ್ನಾಟಕ ಬರಬೇಕು. ಕನ್ನಡ ಹಕ್ಕಿಯ ಹುಲಿ ಹುಲಿ ಆಲಿಸಿ ರಸಸುಗೆಯಿಂದು ನಿಲ್ಲಬೇಕು. ನೀವು ನಿಲ್ಲಬೇಕು, ನೀವು ನಿಲ್ಲಬೇಕು, ನೀವು ನಿಲ್ಲಬೇಕು. ಕೇಳಿ ಮತ್ತೊಂದು ದೇಶಭಕ್ತಿ ಗೀತೆಯನ್ನ. ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ ಆಕಾಶವಾಣಿ ಚಿತ್ರದುರ್ಗ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಕೆಜೆ ಯೇಸುದಾಸ್ ಅವರ ಕಂಠಸಿರಿಯಲ್ಲಿ ಕರ್ಣ ಚಿತ್ರದ ಗೀತೆಯನ್ನು, ಜೆ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ.

ಸರಿದು ಬೆಳಕು ಸುರಿದ ಮೇಲೂ ಈ ಕಣ್ಣಿನಲ್ಲಿ ಮುಂಚೆ ಇದ್ದ ಮಿಂಚು ಇಲ್ಲ. ಖುಷಿಲು ಕೂಡ ಹತಾಶೆ ನಿರಾಳದಲ್ಲೂ ನಿರಾಸೆ ಇದೆ ತಮಾಷೆ. ಗೆದ್ದು ಸೋತಿರುವೆ ನಾಳುವ ಮುನ್ನ ಕಣ್ಣೀರು ಜಾರಿತಲ್ಲ. ಈ ಕಂಬನಿಯನ್ನು ಒರೆಸು ಕೈ ಜೊತೆಗೆ ಇಲ್ಲ. ಸುಡುವಾಗ ಬಂದಿದೆ ಮಳೆಯ ಶುಭಯೋಗ. ಕಂಡೆನು ಅಕ್ಕರೆ ಮಳೆ ಬಿಲ್ಲ ಸಿಹಿ ವಿಚಾರ. ಒಂಥರ ಆಗಿದೆ ಬಲಿದಾನ, ಒಂಥರ ಸಿಕ್ಕಿದೆ ಬಹುಮಾನ. ಮರೆಯುವುದು ಹೇಗೆ ನಿನ್ನ ತುಂಬಾ ಕಠೋರ. ಕಾರ್ಮೋಡ ಸರಿದು ಬೆಳಕು ಸುರಿದ ಮೇಲೂ ಈ ಕಣ್ಣಿನಲ್ಲಿ ಮುಂಚೆ ಇದ್ದ ಮಿಂಚು ಇಲ್ಲ. ಶೋಧನೆಯಂದು ಬದುಕೆನ್ನುವ ಬೋಧನೆಯಂದು ಕಾಲ ನಿನ್ನ ಕೈಗಡಿಯಾರ ಎಂಥ ವಿಚಿತ್ರ. ಒಂಥರ ಹತ್ತಿಯ ಗುಣ ನಿಂದು, ಒಂಥರ ಕತ್ತಿಯ ಚಲನಂದು. ಇರಿಸು ಮುರಿಸು ಸಹಜಾನೆ ಯಥಾ ಪ್ರಕಾರ. ಹೀಗೆ ಬಾದು ಹಾಗೆ ಕಾರ್ಮೋಡ ಸರಿದು ಬೆಳಕು ಸುರಿದ ಮೇಲೂ ಈ ಕಣ್ಣಿನಲ್ಲಿ ಮುಂಚೆ ಇದ್ದ ಮಿಂಚು ಇಲ್ಲ. ಕೇಳುವರೆ, ನಾಳೆ ಬೆಳಗ್ಗೆ 9 ಗಂಟೆಗೆ ಹೃದಯಾಘಾತ ತಡೆಯುವುದಕ್ಕೆ ಆಹಾರ ಪದ್ಧತಿ, ಈ ಕುರಿತು ಹೃದಯ ರೋಗ ತಜ್ಞರಾದ ಡಾಕ್ಟರ್ ಆರ್ ಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಂ ರೇಣುಕಾ ಪ್ರಕಾಶ್. ಇದೀಗ ಕೇಳಿ ನಾಗರ ಹಾವು ಚಿತ್ರದ ಗೀತೆ, ಹಾಡಿದ್ದಾರೆ ಪಿ ಸುಶೀಲಾ. ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. 102.6 ಮೆಗಾ ಹರ್ಟ್ಸ್ಗಳಲ್ಲಿ ಐತಿಹಾಸಿಕ ಕೋಟೆ ನಗರಿಯ ಏಕೈಕ ಬಾನುಲಿ ಕೇಂದ್ರದಿಂದ ಇದೀಗ ಕೇಳಿ ಆರ್ ಎನ್ ಜಿಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತದ ಗೀತೆ, ಬಂಧನ ಚಿತ್ರದ ಗೀತೆ. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ

ಬಾಳುವಂತಹುವೆ ಬಾಳುವಾಸೆಯೇಕೆ ಹಾಡುವಂಥ ಕೋಗಿಲೆ ಅಳುವಾಸೆಯೇಕೆ ದನದಲ್ಲಿ ಭರವಸೆಗಳು ಬೇಕು ನಾಳೆ ನನ್ನ ಜನ್ಮ ನಂಬಿಕೆಗಳು ಬೇಕು ಜೀವರಾಶಿಯಲ್ಲಿ ಮಾನವರಿಗೆ ಆದ್ಯತೆ ನಾವೇ ಮೂಢರಾದರೆ ಜ್ಞಾನಕ್ಕೆಲ್ಲಿ ಇಲ್ಲಿ ಈ ಸಬೇಕು ಇದ್ದು ಜಯಿಸಬೇಕು ನಾಗರಿಕರಾದ ಮೇಲೆ ಸುಗುಣರಾಗಬೇಕು ನಿನ್ನ ಹಳದಿ ಕಣ್ಣಲ್ಲಿ ಜನರ ನೇಕೆ ನೀ ನೋಡುವೆ ಮನದ ಟುಂಕು ಕಾಣದೆ ಜಗವ ಕೇಳುಗರೆ, ನಾಳೆ ಸಂಜೆ 5:30 ಯುವ ತರಂಗ ಕಾರ್ಯಕ್ರಮದಲ್ಲಿ ಅನ್ವಯಿಕ ರಂಗಭೂಮಿ ಕುರಿತು ರಂಗ ತರಬೇತುದಾರ ರವಿತೇಜ ಕೆಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಂ ರೇಣುಕಾ ಪ್ರಕಾಶ್. ಸಂಜೆ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ನೇಗಿಲ ಮಿಡಿತದಲ್ಲಿ ಆಲಿಸುವಿರಿ ನುಗ್ಗೆ ಕೃಷಿಯ ಮಾಹಿತಿ ಕುರಿತು ಸ್ಮಿತಾ ಜಿಬಿ ತೋಟಗಾರಿಕೆ ವಿಜ್ಞಾನಿ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇವರಿಂದ ಮಾಹಿತಿ. ನಂತರ ಸಮಗ್ರ ಕೃಷಿಯಲ್ಲಿನ ಅನುಭವಗಳು ಈ ಕುರಿತು ದಾವಣಗೆರೆ ತಾಲೂಕು ಮಾಳಗೊಂಡನಹಳ್ಳಿಯ ಕೃಷಿಕ ಸೋಮೇಶ್ ಅವರೊಂದಿಗೆ ಸಂದರ್ಶನ, ಜೊತೆಗೆ ಜನಪದ ಗೀತೆಗಳು. ಇದೀಗ ಕೇಳಿ ಚಿತ್ರ ಅವರ ಕಂಠಸಿರಿಯಲ್ಲಿ ಸ್ನೇಹನ ಪ್ರೀತಿನ ಚಿತ್ರದ ಗೀತೆಯನ್ನ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಅಂಡಮಾನ್ ಚಿತ್ರದ ಗೀತೆಯನ್ನು.